ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ನೇರ ಪ್ರಸಾರದ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಹಾಸನದ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅರಕಲಗುಡುವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಷಯ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ. ಇವತ್ತು ಹೆಚ್ಚು ಪ್ರಚಲಿತದಲ್ಲಿ ಇರತಕ್ಕಂತಹ ಒಂದು ವಿಷಯ ತೋಟಗಾರಿಕೆ ಕ್ಷೇತ್ರಗಳ ವಿಸ್ತರಣೆ ಇವತ್ತು ಹೆಚ್ಚಾಗಿ ಆಗ್ತಾ ಇದೆ. ಅಲ್ಲಿಯೂ ಕೂಡ ಸಾವಯವ ಕೃಷಿ ಪದ್ಧತಿ ಹಾಗೂ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ತಕ್ಕಂತಹ ಒಂದು ಕಾರ್ಯ ಮುಂದುವರೆದಿದೆ. ಹೇಗೆ ಇದನ್ನು ಮಾಡಿಕೊಳ್ಳುವಂಥದ್ದು, ಯಾವ ಬೆಳೆಗಳಿಗೆ ಸಾವಯವ ಪದ್ಧತಿಯನ್ನು ಮತ್ತು ಸಮಗ್ರ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ನೀವು ಕೂಡ ಈ ಸಂವಾದದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2462 89, ಮತ್ತೊಂದು ಸಂಖ್ಯೆ 2452 258, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಉಪ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಈ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಅನ್ನುವಂಥದ್ದು ಇವತ್ತು ಹೆಚ್ಚು ಜನಪ್ರಿಯವಾಗಿ ಇರತಕ್ಕಂಥದ್ದು, ಅನೇಕ ರೈತರಲ್ಲಿ ಈ ಪದಗಳು ಇವತ್ತು ಬರ್ತಾ ಇದ್ದಾವೆ. ಈ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಅನ್ನುವಂಥದ್ದು ಎರಡು ಕೂಡ ಒಂದೆಯೋ ಅಥವಾ ಎರಡು ಕೂಡ ಪ್ರತ್ಯೇಕವೋ? ಖಂಡಿತವಾಗಿಯೂ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳು ಖಂಡಿತವಾಗ್ಲೂ ಬೇರೆ ಬೇರೆ. ಈಗ ನಾವು ನಮ್ಮ ತೋಟಗಳಲ್ಲಿ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತೇವೆ, ಮತ್ತು ರಸಗೊಬ್ಬರಗಳನ್ನು ಸಹ ಬಳಕೆ ಮಾಡ್ತೇವೆ, ಔಷಧಿಗಳನ್ನು ಸಹ ಬಳಕೆ ಮಾಡ್ತೇವೆ. ಎಲ್ಲವನ್ನು ಮಿತಿಯಾಗಿ ಬೆಳೆಸಿ, ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳು ಅಥವಾ ರಾಸಾಯನಿಕ ಔಷಧಿಗಳನ್ನು ಮಿತಿಯಾಗಿ ಬೆಳೆಸಿ ನಾವು ನಮ್ಮ ತೋಟವನ್ನು ನಿರ್ವಹಣೆ ಮಾಡುವಂಥದ್ದೇ ಸಮಗ್ರ ತೋಟಗಾರಿಕಾ ಪದ್ಧತಿಗಳವು. ಈಗ ನಾವು ಖಂಡಿತವಾಗಿಯೂ ಹಿಂದೆ 1970s ಇನ್ನು ನಮಗೆ ಹಸಿರು ಕ್ರಾಂತಿ ಆಯಿತು. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ಬೆಳೆಯುತ್ತಿರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರ ಉತ್ಪಾದನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅನುಗುಣವಾಗಿ ನಾವೇನು ಮಾಡ್ದೋ, ರಾಸಾಯನಿಕ ಪದ್ಧತಿಯನ್ನು ಶುರು ಮಾಡ್ದೋ. ಮೊದಲು ನಮ್ಮಲ್ಲಿ ನಮ್ಮ ಪೂರ್ವಜರು, ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಬೇರೆ ಬೇರೆ 1970s ಹಿಂದಿನ ದಿನಗಳಲ್ಲಿ ನಾವು ಬಳಕೆ ಮಾಡ್ತಾ ಇರೋಂತಕ್ಕದ್ದು ಹೆಚ್ಚಿಗೆ ಪ್ರಮಾಣದಲ್ಲಿ ಸಾವಯವ ಕೃಷಿಯನ್ನೇ ನಾವು ಮಾಡ್ತಾ ಇದ್ದೋ. ನಮ್ಮ ತೋಟದಲ್ಲಿ ಏನೆಲ್ಲ ಸಂಪನ್ಮೂಲಗಳು ಸಿಗಬಹುದು, ಅದು ಎಲೆಗಳಾಗ್ಬೋದು, ಕಾಂಡಗಳಾಗ್ಬೋದು, ಬೇರೆ ಬೇರೆ ಕಳೆ ಆಗ್ಬೋದು, ಇವುಗಳನ್ನೇ ಬಳಕೆ ಮಾಡಿ ಉಳುಮೆ ಮಾಡುವಂಥದ್ದು, ಅವುಗಳನ್ನೇ ಮಲ್ಚಿಂಗ್ ಮಾಡುವಂಥದ್ದು, ಅವನ್ನೇ ಮಣ್ಣಿನಲ್ಲಿ ಬೆರೆಸುವಂಥದ್ದು, ಈ ಕೆಲಸಗಳನ್ನ ಮಾಡಿ ನಾವು ನಮ್ಮ ಪದ್ಧತಿಗಳನ್ನು, ತೋಟಗಾರಿಕೆ ಪದ್ಧತಿಗಳನ್ನ, ಕೃಷಿ ಪದ್ಧತಿಗಳನ್ನ ಮಾಡ್ತಾ ಇದ್ದೆವು ನಾವು. ಆನಂತರ 70s ನಮಗೆ ಇದು ಕ್ರಾಂತಿ ಆದಮೇಲೆ, ಹಸಿರು ಕ್ರಾಂತಿ ಆದಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ವು. ಸೊ ರಾಸಾಯನಿಕ ಗೊಬ್ಬರಗಳನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ನಮ್ಮ ಮರ ಗಿಡಗಳಿಗಾಗಲಿ ಅಥವಾ ಬೆಳೆಗಳಿಗಾಗಲಿ, ನಮ್ಮ ತೋಟದ ಬೇರೆ ಬೇರೆ ಬೆಳೆಗಳಿಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು, ರಾಸಾಯನಿಕ ಔಷಧಿಗಳನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಇದನ್ನು ನಾವು ಕಂಪ್ಲೀಟಾಗಿ ರಾಸಾಯನಿಕ ಗೊಬ್ಬರಗಳನ್ನು ಮಾಡುವಂಥದ್ದನ್ನು ರಾಸಾಯನಿಕ ಪದ್ಧತಿ ಅಂತ ಕರಿತೀವಿ ನಾವು. ಸಾವಯವ ಪದ್ಧತಿ ಅಂತ ಹೇಳಿದರೆ ಯಾವುದೇ ರಾಸಾಯನಿಕ ಪದಾರ್ಥಗಳಿಗೆ ಹೊರತಾದಂತಹ ಪದಾರ್ಥಗಳನ್ನು, ಈಗ ನಮ್ಮ ತೋಟದಲ್ಲಿ ಸಿಗುವಂತಹ ಬೇರೆ ಬೇರೆ ಗೊಬ್ಬರದ ಗಿಡಗಳನ್ನ, ಬೇರೆ ಬೇರೆ ಇದನ್ನ, ಅಥವಾ ನಮ್ಮ ಸಸ್ಯಜನ್ಯ ಮೂಲದಿಂದ ತಯಾರಿಸಿದಂಥ ಔಷಧಿಗಳನ್ನ, ಸಸ್ಯಜನ್ಯ ಮೂಲದಿಂದ ತಯಾರಿಸಿದಂಥ ಕೀಟನಾಶಕಗಳನ್ನ, ಕ್ರಿಮಿನಾಶಕಗಳನ್ನ ನಾವು ಬಳಸೋದೇ ಆದರೆ, ಅವುಗಳನ್ನ ನಾವು ಇಲ್ಲಿ ಉಪಯೋಗ ಮಾಡಿ ಮಾಡೋದೇ ಆದರೆ ಅದನ್ನು ನಾವು ಸಾವಯವ ಪದ್ಧತಿ ಅಂತ ಕರಿತೀವಿ. ಸಾವಯವ ಪದ್ಧತಿ ಅಂತ ಏನು ಹೇಳಿದರೆ, ಅವು ಪ್ರಾಣಿಜನ್ಯ ಮೂಲದ ಸಂಪನ್ಮೂಲಗಳಾಗ್ಬೋದು, ಸಸ್ಯಜನ್ಯ ಮೂಲಗಳ ಸಂಪನ್ಮೂಲಗಳಾಗ್ಬೋದು, ಈ ರೀತಿಯ ಮೂಲಗಳಿಂದ ನಾವು ತಯಾರಿಸಿದಂತಹ ಗೊಬ್ಬರಗಳಾಗ್ಬೋದು ಅಥವಾ ಕೀಟನಾಶಕಗಳಾಗ್ಬೋದು, ಕ್ರಿಮಿನಾಶಕಗಳನ್ನಾಗ್ಬೋದು, ಇವುಗಳನ್ನ ಉಪಯೋಗ ಮಾಡಿ ಮಾಡುವಂಥ ಪದ್ಧತಿ ನಾವು ಸಾವಯವ ಪದ್ಧತಿ ಅಂತ ಕರಿತೇವೆ. ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿದರೆ ಇವೆರಡೂ ಪದ್ಧತಿಗಳನ್ನ ಅಲ್ಲಿ ನಾವು ಬಳಕೆ ಮಾಡ್ತೇವೆ. ರಾಸಾಯನಿಕ ಪದ್ಧತಿಯನ್ನು ಬಳಕೆ ಮಾಡ್ತೇವೆ, ಸಾವಯವ ಪದ್ಧತಿಯನ್ನೂ ಸಹ ನಾವು ಮಿಶ್ರಣ ಮಾಡಿ ಬಳಕೆ ಮಾಡ್ತೇವೆ. ಸೊ ಮಿಶ್ರಣ ಮಾಡಿ ಬಳಕೆ ಮಾಡೋದನ್ನು ಯಾವ ರೀತಿ ಬಳಕೆ ಮಾಡ್ತೇವೆ, ನಾವು ನಮ್ಮ ತೋಟಕ್ಕೆ ಆಯಾ ಕಾಲಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಿತಿಯಲ್ಲಿ ನಾವು ಅದನ್ನು ಬಳಕೆ ಮಾಡಿ ಮಾಡುವಂಥದ್ದೇ ಸಮಗ್ರ ತೋಟಗಾರಿಕಾ ಸಮಗ್ರ ಕೃಷಿ ಪದ್ಧತಿ. ಉದಾಹರಣೆಗೆ ನಾವು ತೆಂಗಿನ ತೋಟ ಇದೆ ಅಥವಾ ಅಡಿಕೆ ತೋಟ ಇದೆ ಅಥವಾ ಬೇರೆ ಬೇರೆ ಕಾಫಿ ತೋಟ ಏಲಕ್ಕಿ ತೋಟ ಎಲ್ಲ ಇದೆ ನಮ್ದು. ನಮ್ಮಲ್ಲಿ ನಮಗೆ ಬೇಕಾದಂಥ ನಮ್ಮದು ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಂಥದ್ದು ಅಥವಾ ಬೇರೆ ಬೇರೆ ಬೇವಿನ ಹಿಂಡಿ ಈ ರೀತಿ ಮೂಲಗಳನ್ನ ಬಳಕೆ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಈ ಬೇವಿನ ಎಣ್ಣೆ ಅಥವಾ ನಮ್ಮ ಜೈವಿಕ ಗೊಬ್ಬರಗಳು ಈ ರೀತಿಗಳನ್ನ ವರ್ಷಕ್ಕೆ ಒಮ್ಮೆ ಉಪಯೋಗ ಮಾಡುವಂಥದ್ದು, ಇದನ್ನು ಮಾಡಿಕೊಂಡು ಅಲ್ಪ ಪ್ರಮಾಣದಲ್ಲಿ ನಮ್ಮ ಇಳುವರಿ ಕಡಿಮೆ ಆಗದ ರೀತಿಯಲ್ಲಿ ಅಥವಾ ನಮ್ಮ ಬೆಳೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೀಟ ರೋಗ, ನಾವು ಯಾವುದನ್ನ ಈ ಸಾವಯವ ಪದ್ಧತಿಯಿಂದ ಹತೋಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಕೀಟ ರೋಗ ಬಿದ್ದಂತಹ ಸಂದರ್ಭದಲ್ಲಿ ನಾವು ರಾಸಾಯನಿಕ ಔಷಧಿಗಳನ್ನ ಉಪಯೋಗ ಮಾಡಿ ಮಾಡಿದರೆ ಅದನ್ನು ನಾವು ಈ ಮಿಶ್ರಣ ಮಾಡಿ ಯಾವ ಸಂದರ್ಭದಲ್ಲಿ ಮಿಶ್ರಣ ಮಾಡಿ ಅದನ್ನು ನಾವು ಉಪಯೋಗ ಮಾಡ್ತೀವಿ ಸಮಗ್ರವಾಗಿ, ಸಮಗ್ರ ಅದನ್ನು ಹೇಳಿಬಿಡು ಹೊರಡೆ ಹೇಳ್ತಿದ್ದೆ, ಸಮಗ್ರವಾಗಿ ಉಪಯೋಗ ಮಾಡ್ತೀವಿ, ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ, ನಮ್ಮ ಬೆಳೆಗಳಿಗೆ ಹಾನಿಯಾಗದ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ, ಅದನ್ನು ನಾವು ಸಾವಯವ ತೋಟಗಾರಿಕಾ ಪದ್ಧತಿ ಅಥವಾ ಸಾವಯವ ಕೃಷಿ ಪದ್ಧತಿ ಅಂತ ಕರಿತೀವಿ. ಈಗ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಬೇರೆ ಬೇರೆ ವಿಷಯ ತಜ್ಞರುಗಳು ಅಥವಾ ಬೇರೆ ಬೇರೆ ರೈತರುಗಳು, ನಮ್ಮ ಬೇರೆ ಬೇರೆ ವಿಜ್ಞಾನಿಗಳಾಗಲಿ, ವಿಷಯ ತಜ್ಞರಾಗಲಿ, ಅಧಿಕಾರಿಗಳಾಗಲಿ ಅಥವಾ ರೈತರುಗಳಾಗಲಿ, ಅವ್ರದೇ ಆದಂತಹ ಪದಗಳನ್ನ ಅವರೇ ಅನ್ವೇಷಣೆ ಮಾಡ್ಕೊಬಿಟ್ಟಿದ್ದಾರೆ. ಒಬ್ರು ಸಾವಯವ ಪದ್ಧತಿ ಅಂತಾರೆ, ಒಬ್ರು ಸ್ವಾಭಾವಿಕ ಕೃಷಿ ಅಂತಾರೆ, ಒಬ್ರು ನೈಸರ್ಗಿಕ ಕೃಷಿ ಅಂತಾರೆ. ಯಾವುದೇ ಪದ್ಧತಿಯಾಗಲಿ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ, ನಾವು ನಮ್ಮ ತೋಟಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಬೆಳೆಗಳಿಗೆ ಬೇಕಾದಂತಹ ಗೊಬ್ಬರಗಳನ್ನಾಗಲಿ ಅಥವಾ ಔಷಧಿಗಳನ್ನಾಗಲಿ ಯಾವುದು ಹೆಚ್ಚಿಗೆ ಪ್ರಮಾಣದಲ್ಲಿ ನೀಡದೆ ಮತ್ತೆ ಪರಿಸರಕ್ಕೆ ಹಾನಿಯಾಗೋದ ರೀತಿಯಲ್ಲಿ, ಅದು ಪರಿಸರಕ್ಕೆ ಅಂದರೆ ಆ ಮಣ್ಣಿಗಾಗಲಿ ಅಥವಾ ನೀರಿಗಾಗಲಿ ಹಾನಿಯಾಗದ ರೀತಿಯಲ್ಲಿ ನಾವು ಯಾವುದೇ ಸಸ್ಯಜನ್ಯ ಮೂಲ್ಯ ಅಥವಾ ಪ್ರಾಣಿಜನ್ಯ ಮೂಲದ ಔಷಧಿಗಳನ್ನು ಅಥವಾ ಗೊಬ್ಬರಗಳನ್ನು ನೀಡಿದ್ದೇ ಆದರೆ ಅದು ಸಂಪೂರ್ಣವಾಗಿ ಅದು ಸ್ವಾಭಾವಿಕ ಅಥವಾ ಸಾವಯವ ಕೃಷಿ ಪದ್ಧತಿಯಿಂದ ಕರಿಬೋದು ನಾವು. ಯಾಕಂತ ಹೇಳಿದರೆ ನಾವು ಸ್ವಾಭಾವಿಕ ಪದ್ಧತಿ ಅಥವಾ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕಂಡೀಷನ್ ಆಗಿ ಒಂದು ಈ ವರ್ಷ ನಾವು ರಾಸಾಯನಿಕ ಪದ್ಧತಿ ಮಾಡ್ತಾ ಇರ್ತೇವೆ, ಅದನ್ನು ತಕ್ಷಣ ನಿಲ್ಲಿಸಿ ನಾವು ಸಾವಯವ ಪದ್ಧತಿಗೆ ಹೋದರೆ ಖಂಡಿತವಾಗಿಯೂ ಆ ತೋಟದಲ್ಲಿ ಬೆಳವಣಿಗೆ ಮರ ಗಿಡಗಳ ಬೆಳೆಗಳ ಬೆಳವಣಿಗೆ ಕಡಿಮೆ ಆಗ್ತದೆ ಮತ್ತು ಇಳುವರಿ ಕಡಿಮೆ ಆಗ್ತದೆ. ಅದರರ್ಥ ಕಡಿಮೆ ಆದ ತಕ್ಷಣ ನಮಗೆ ಆಹಾರ ಉತ್ಪಾದನೆ ಕಡಿಮೆ ಆಗ್ತದೆ, ಇದರಿಂದ ರೈತರಿಗೆ ಸ್ವಲ್ಪ ಆದಾಯ ಕಡಿಮೆ ಆಗ್ತದೆ. ಅದ್ರ ಜೊತೆ ಜೊತೆಗೇನೆ ನಾವು ನಮ್ಮಲ್ಲಿರೋ ಜನಸಂಖ್ಯೆಗೆ ಅಥವಾ ಜನಗಳಿಗೆ ಆಹಾರವನ್ನು ಒದಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ನಮ್ಮ ಪರಿಸರಕ್ಕೆ ಪೂರಕವಾದಂತಹ ಪದ್ಧತಿಗಳು ಅಂತ ಹೇಳಿದ್ರೆ ಎರಡು ಪದ್ಧತಿಗಳನ್ನು, ಸಾವಯವ ಮತ್ತೆ ರಾಸಾಯನಿಕ ಎರಡು ಪದ್ಧತಿಗಳನ್ನು ಅಳವಡಿಸಿಕೊಂಡು ಪೂರಕವಾಗಿ ನಾವು ಈ ಮರಗಿಡಗಳಿಗೆ ಅದು ಎಷ್ಟು ಬೇಕು ಇದೆಷ್ಟು ಬೇಕು ಅಂತ ಯೋಚನೆ ಮಾಡಿ ಒಂದರ ಮೇಲೆ ಅತಿ ಹೆಚ್ಚು ಅವಲಂಬಿತರಾಗದೆ ಮಾಡುವಂಥದ್ದು ಸಾವಯವ ಪದ್ಧತಿ. ಅದನ್ನು ನಮ್ಮ ರೈತರುಗಳು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅವರು ಅದನ್ನ ಬಳಕೆ ಮಾಡ್ಕೊಂಡು ಹೋಗ್ಬೇಕು ಅವರು. ಪ್ರೀತಿಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಯಾವ್ಯಾವ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಪದ್ಧತಿಯನ್ನು ಅಥವಾ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಬಹುದು? ಈಗ ತಾವು ಹೇಳಿದಾಗೆ ಮತ್ತೆ ನಾನು ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಎಲ್ಲಾ ರೀತಿಯ ಬೆಳೆಗಳಲ್ಲೂ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಬಹುದು. ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಎಲ್ಲಾ ಬೆಳೆಗಳಿಗೂ ಅದನ್ನು ಇಳುವರಿ ಜಾಸ್ತಿ ಮಾಡೋದಕ್ಕಾಗ್ಲಿ, ನಮ್ಮ ಪರಿಸರದ ಮೇಲೆ ಆಗುವಂತಹ ಹಾನಿಯನ್ನು ಕಡಿಮೆ ಮಾಡೋದಕ್ಕಾಗ್ಲಿ ಬಹಳ ಅವಶ್ಯಕವಾಗಿ ಬೇಕಾದಂತಹ ಪದ್ಧತಿ ಇದು. ಅದರಲ್ಲೂ ವಿಶೇಷವಾಗಿ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಈ ಪದ್ಧತಿಯನ್ನು ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಬಹುದು. ನಾವು ಈಗ ನಾವು ಉದಾಹರಣೆಗೆ ತೆಂಗಿನ ಬೆಳೆ ಅಂದ್ರೆ ನಮ್ಮಲ್ಲಿ ಏನಾಗ್ತದೆ, ತೋಟಗಾರಿಕೆ ಬೆಳೆಗಳಲ್ಲೂ ಬಹುತೇಕ ಬೆಳೆಗಳು ನಮ್ಮಲ್ಲಿ ಇರುವಂತಹ ಬೆಳೆಗಳಲ್ಲಿ ಬಹುತೇಕ 50-60 ಭಾಗದ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು. ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಈ ರೀತಿಯ ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ. ಮತ್ತೆ ಈ ರೀತಿಯ ಪದ್ಧತಿಗಳಿಗೆ ಆ ಬೆಳೆಗಳು ಬಹುಬೇಗ ಹೊಂದ್ಕೊಳ್ತಾವವು. ಈಗ ಅದು ರಾಸಾಯನಿಕದಿಂದ ಸಾವಯವಕ್ಕೆ ಬರಲಿ ಅಥವಾ ಸಾವಯವದಿಂದ ರಾಸಾಯನಿಕ ಪದ್ಧತಿಗೆ ಹೋಗ್ಲಿ, ಆ ಬೆಳೆಗಳು ಬಹುಬೇಗ ಆ ಪದ್ಧತಿಗಳಿಗೆ ಹೊಂದ್ಕೊಳ್ತಾವವು. ಬೇರೆ ನಮ್ದು ಈಗ ಈ ಬೇರೆ ನೀವು ಯಾವುದೇ ಈ ಆನ್ಯುವಲ್ ಕ್ರಾಪ್ಸ್ ಅಂದ್ರೆ ನಾವೇನು ಅಲ್ಪಾವಧಿ ಬೆಳೆಗಳು ಅಂತ ಕರಿತೀವಿ, ಆ ಬೆಳೆಗಳನ್ನ ತಗೊಂಡ್ರೆ ಈ ರೀತಿ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಟೈಮ್ ಇರೋದಿಲ್ಲ ನಮಗೆ. ಅದು ಕಾಲಾವಕಾಶ ಇರೋದೆ 3-4 ತಿಂಗಳು. 4 ತಿಂಗಳು ನಾವು ಏನ್ ಮಾಡ್ಬೇಕು ಅದನ್ನು ಮಾಡಬೇಕು, ಬೆಳೆ ತಗೊಳ್ಳೇಬೇಕು. ನಾವು ಅಲ್ಲೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ನಮ್ಮ ಪ್ರಯತ್ನಗಳನ್ನ ಪಡೆದುಕೋದ್ರೆ ಅಥವಾ ಅಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಆ ಪದ್ಧತಿ ಅವಧಿನೇ ಮುಗ್ದೋಗಿರ್ತದೆ, ಬೆಳೆಗಳ ಅವಧಿ ಮುಗ್ದೋಗಿರ್ತದೆ, ಮತ್ತೆ ನಮಗೆ ಇಳುವರಿ ಬರುವಂತ ಇಳುವರಿ ಬರೋದಿಲ್ಲ, ಆ ನಂತರ ನಮಗೆ ನಷ್ಟ ಅನುಭವಿಸ್ತೀವಿ ನಾವು. ಆ ರೀತಿ ಆದ್ರಿಂದ ಈ ಪದ್ಧತಿಗಳನ್ನ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಬಹುದು. ಉದಾಹರಣೆಗೆ ನಾನು ತೆಂಗಿನ ಬೆಳೆಯನ್ನೇ ನಮಗೆ ಒಂದು ಉದಾಹರಣೆಯಾಗಿ ಕೊಡ್ತೇನೆ. ತೆಂಗಿನ ಬೆಳೆಯಲ್ಲಿ ನಮ್ದು ಬಹುವಾರ್ಷಿಕ ಬೆಳೆ, ಮತ್ತೆ ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಅದರಲ್ಲಿ ನಾವು ಗೊಬ್ಬರವನ್ನು ನಿರ್ವಹಣೆ ಮಾಡುವಂಥದ್ದು, ನೀರನ್ನು ನಿರ್ವಹಣೆ ಮಾಡುವಂಥದ್ದು, ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಯಾರಾದರೂ ರೋಗ ಕೀಟ ಬಂದರೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ. ನಮ್ಮಲ್ಲಿ ಏನು ಮಾಡ್ತಾರೆ, ನಮ್ಮಲ್ಲಿ ತೆಂಗು ಬೆಳೆಗಾರರು ಯಾವುದೇ ಕಾರಣಕ್ಕೂ ತೆಂಗುಗೆ ಏನಾದರೂ ಗೊಬ್ಬರವನ್ನು ನಿರ್ವಹಣೆ ಮಾಡೋದಕ್ಕೆ ಆಗಲಿ, ನೀರನ್ನು ನಿರ್ವಹಣೆ ಮಾಡೋದಕ್ಕೆ ಅಥವಾ ರೋಗ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ ಅತಿ ಹೆಚ್ಚು ಗಮನ ಕೊಡೋದಿಲ್ಲ ಅವರು. ಅವ್ರಿಗೆ ಏನಾಗಿದೆ, ತೆಂಗು ಅಂದರೆ ಒಂದು ಸಾಮಾನ್ಯ ಬೆಳೆ ಆಗಿಬಿಟ್ಟಿದೆ ಅವರಿಗೆ. ಅವರು ಹಿಂದೆ ತೆಂಗಿನ ಬೆಳೆಸಿದ ಪದ್ಧತಿಗಳು ಬದಲಾವಣೆ ಆಗಿದೆ, ಈಗಿನ ಪದ್ಧತಿಗಳೇ ಬದಲಾವಣೆ ಆಗಿದೆ. ಹಿಂದೆ ನಮ್ಮಲ್ಲಿ ಹಿಂದೆ 20-25 ವರ್ಷ ಹಿಂದೆ ನಾವು ತೆಂಗಿಗೆ ನೀರನ್ನು ಕೊಡ್ತಿರ್ಲಿಲ್ಲ ನಾವು, ಈಗ ಅತಿ ಹೆಚ್ಚು ನೀರು ಕೊಡ್ತೀವಿ ನಾವು ಈಗ. ಸೊ ಆ ಪದ್ಧತಿ ಬದಲಾವಣೆ ಆದಾಗ ನಾವು ತೆಂಗನ್ನು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ತೆಂಗಿಗೆ ಯಾವ ರೀತಿ ಯಾವ ಪದ್ಧತಿಯ ಮೂಲಕ ನೀರನ್ನು ಗೊಬ್ಬರವನ್ನು ಕೊಟ್ಟರೆ ತೆಂಗು ನಮಗೆ ವಿಶೇಷವಾಗಿ ಸದೃಢವಾಗಿ ಬೆಳೀತದೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ನಾವು. ಈಗ ತೆಂಗಿಗೆ ಒಂದು ವಾರಕ್ಕೆ ಸುಮಾರು 60-70 ಲೀಟ್ರು ನೀರು ಸಿಕ್ಕಿದ್ರೆ ಸಾಕದಕ್ಕೆ. ನಮ್ಮಲ್ಲಿ ಏನ್ ಮಾಡ್ತಾರೆ, ನೀರನ್ನು ತಗೊಂಡೋಗಿ ನಿಲ್ಲಿಸ್ಬಿಡ್ತಾರಲ್ಲಿ. ತೆಂಗು ಬೇರುಗಳು ಹೆಂಗಿರ್ತವೆ ಅಂತ ಹೇಳಿದ್ರೆ, ತೆಂಗು ಬೇರು ಮೇಲ್ಭಾಗದಲ್ಲಿ ಜಾಸ್ತಿ ಇರ್ತವೆ. ನೀರನ್ನ ನಿಲ್ಲಿಸಿದ ಸಂದರ್ಭದಲ್ಲಿ ಅದ್ರ ಉಸಿರಾಟಿನ ಪ್ರಕ್ರಿಯೆ ನಿಂತೋಗ್ತದೆ, ಅದನ್ನು ಬೇರೆ ಈ ನೀರಿನಲ್ಲಿರುವಂತಹ ಅಥವಾ ಮಣ್ಣಿನಲ್ಲಿರುವಂತಹ ಈ ಪೋಷಕಾಂಶಗಳನ್ನ ಮೇಲೆ ಇರುವಂತಹ ಶಕ್ತಿ ಕಡಿಮೆ ಆಗ್ತದೆ, ಅದಕ್ಕೆ ಅವಾಗ ಅದಕ್ಕೆ ಬೇರೆ ಬೇರೆ ರೋಗಗಳು ಶುರುವಾಗ್ತವೆ. ಸೊ ಅದರಿಂದ ನಾವೇನು ಅರ್ಥ ಮಾಡ್ಕೋಬೇಕು, ತೆಂಗಿಗೆ ಸಮಗ್ರವಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನೇ ಕೊಡುವಂಥದ್ದು. ದಿನಕ್ಕೆ ಉದಾಹರಣೆಗೆ 10 ಲೀಟರ್ ನೀರು ಕೊಡ್ಲಿಕ್ಕೆ 10 ಲೀಟರ್ ನೀರು ಕೊಟ್ಟರೆ ಸಾಕದಕ್ಕೆ. ಅದಕ್ಕೆ ನಾವೇಳದೇನು, ನೀವು ನೀರು ಕಟ್ಟೋದಕ್ಕಿಂತ ಬೇಸಿಗೆ ಕಾಲದಲ್ಲಿ 2-3 ತಿಂಗಳು ನಿಮಗೆ ಸಾಧ್ಯವಾದ್ರೆ 15 ದಿನಕ್ಕೊಂದ್ಸಲ ಬುಡಕ್ಕೆ ನೀರು ಕೊಟ್ಟರೆ ಸಾಕು. ಅವರು ನೀರು ನಿಲ್ಸೋದು ಬೇಕಾಗಿಲ್ಲ, ಅವರು ಬುಡ ನೆಂದ್ರೆ ಸಾಕದು. ಅವರು ಬುಡದಲ್ಲಿ ಕಂಪ್ಲೀಟ್ ನೀರನ್ನು ತೊಯ್ಯಂಗೆ ನಿಲ್ಸೋದು ಬೇಡ, ಬುಡ ನೆಂದ್ರೆ ಸಾಕು ಸಾಕದು, ಅದ್ರ ಜೀವನ ಮಾಡ್ಕೊಂಡು ಹೋಗ್ತದೆ, ಅದು ನಮಗೆ ಬೇಕಾದಂತ ಇಳುವರಿ ಕೊಡ್ತಾ ಹೋಗ್ತದೆ. ಸೊ ಅದರಿಂದ ನಾನು ತೆಂಗಿಗೆ ನೀರಾವರಿ ಪದ್ಧತಿ ಮಾಡೋದು ಹೆಂಗೆ, ಉದಾಹರಣೆಗೆ ಅವರು ಡ್ರಿಪ್ ಮಾಡ್ಕೊಳ್ಳೋಕೆ, ಡ್ರಿಪ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಡ್ರಿಪ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಯಸೋ ಪದ್ಧತಿ ಮೂಲಕ ನಾವು ನೀರು ಕೊಡ್ತೀವಿ ಅಂತಂದ್ರು, ಕೇವಲ ಬುಡಕ್ಕೆ ಮಾತ್ರ ಕೊಡಿ, ನೀವು ಇಡೀ ತೋಟ ನಿಲ್ಸೋದು ಬೇಕಾಗಿಲ್ಲ, ಬುಡದಲ್ಲಿ ಒಂದು ಪಾತಿ ಮಾಡಿ ನೀರನ್ನು ಕೊಟ್ಟರೆ ಸಾಕವರು. ಸೊ ಆನಂತರ ಗೊಬ್ಬರವನ್ನು ವರ್ಷಕ್ಕೆ 2 ಸಲ ಕೊಡಿ ಅಂತ ಹೇಳ್ತೀವಿ ನಾವು. ವರ್ಷಕ್ಕೆ 2 ಸಲ ಎಷ್ಟು ಸಾಧ್ಯವಷ್ಟು, ಉದಾಹರಣೆಗೆ ನಾವು 1 ಕೆಜಿ 1-1.5 ಕೆಜಿ ಪೊಟಾಷು, ಒಂದು 500 ಗ್ರಾಮು ರಂಜಕ, ಮತ್ತೆ 500 ಗ್ರಾಮು ಸಾರಜನಕ, ಯೂರಿಯಾ ಮತ್ತೆ ರಂಜಕ ಮತ್ತೆ ಪೊಟಾಷು ಈ ಪ್ರಮಾಣದಲ್ಲಿ ಕೊಡಿ ಅಂತ ಹೇಳ್ತೀವಿ. ಅದನ್ನು 2 ಡಿವಿಷನ್ ಮಾಡಿ ಕೊಡಿ ಅಂತ ಹೇಳ್ತೀವಿ. ಅವ್ರು ಎಷ್ಟು ಸಾಧ್ಯವೋ ಅಷ್ಟು ಗೊಬ್ಬರವನ್ನು ಕೊಟ್ಟರೆ ಸಾಕು. ನಮ್ಮಲ್ಲಿ ಏನ್ ಮಾಡ್ತಾರೆ, ಯಾವುದೋ ಒಂದು ಕಾಲ ತಗೊಂಡ್ರೆ ಒಂದು ಗೊಬ್ಬರವನ್ನು ಕೊಟ್ಬಿಟ್ಟು ಸುಮ್ಮನೆ ಬಿಡ್ತಾರೆ ಅವರು. ಸೊ ಅಷ್ಟು ಕಡಿಮೆ ಪ್ರಮಾಣದ ಗೊಬ್ಬರಗಳನ್ನ 2 ಸಲ ಕೊಟ್ಟರೆ ತೆಂಗಿಗೆ ಬಹಳ ಉಪಯೋಗ. ಜೊತೆಗೆ ಹಸಿರೆಲ್ಲೇ ಗೊಬ್ಬರ ಬೀಜ ಗಿಡಗಳನ್ನ ಬೆಳೆಯುವಂಥದ್ದು, ಈಗ ಉದಾಹರಣೆಗೆ ಅಪ್ಸೆಣಬು ಅಥವಾ ಡಯಾಂಚ ಅಥವಾ ಉರುಳಿ ಅಥವಾ ಅಲಸಂದೆ ಅಥವಾ ನಮ್ಮದು ಬೇರೆ ದಿವಸ ದ್ವಿದಳ ಧಾನ್ಯಗಳು ತೊಗರಿ, ಹೆಸರೆಲ್ಲ ಗೊಬ್ಬರಕ್ಕೆ ಯಾವುದು ಕೊಡ್ತದೆ, ಅದನ್ನು ಬೆಳೆದ್ಬಿಟ್ರೆ ಇವರು ಕಳೆ ನಿಯಂತ್ರಣ ಮಾಡೋದು ಕಡಿಮೆ ಆಗ್ತದೆ, ಉಳುಮೆ ಮಾಡೋದು ಕಡಿಮೆ ಆಗ್ತದೆ, ಮತ್ತೆ ಬೇರೆ ರೀತಿಯ ಗೊಬ್ಬರಗಳನ್ನ ಕೊಡೋದು ಕಡಿಮೆ ಮಾಡ್ಬೋದು ನೀವು. ಯಾಕೆಂದ್ರೆ ಹಸಿರೆಲ್ಲ ಗಿಡಗಳನ್ನ ಬೆಳೆದಾಗ ಅದರಲ್ಲಿ ಏನು ಹಸಿರೆಲ್ಲ ಉದುರುತ್ತದೆ ನಮ್ಮ ಜಮೀನಲ್ಲಿ, ಅದೇ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ ಅದು. ಮತ್ತೆ ಆ ತೆಂಗಿನಲ್ಲಿರುವಂತಹ ತೆಂಗಿನಕಾಯಿ ಮೊಟ್ಟೆ ಏನಂತೀವಿ ನಾವು, ಅದು ಸಿಪ್ಪೆ ಮತ್ತೆ ತೆಂಗಿನ ಗರಿಗಳನ್ನ ಪುಡಿ ಮಾಡಿ ತೆಂಗಿನ ಸುತ್ತ ಪಾತಿ ಮಾಡಿಬಿಟ್ರೆ ಅದು ಕರಗಿ ಅದೇ ಗೊಬ್ಬರ ಆಗ್ತದೆ. ಆಗ ಅದರಲ್ಲಿ ಅದಕ್ಕೆ ನಾವೇನು ಗೊಬ್ಬರಗಳನ್ನ ಕೊಡ್ತೀವಿ, ಆ ಗೊಬ್ಬರಗಳನ್ನ ಕೊಡೋ ಪ್ರಮಾಣ ಕಡಿಮೆ ಆದ್ರೂ ಸಹಿಸ್ಕೊಳ್ತದೆ ಅದು, ಮತ್ತೆ ಗೊಬ್ಬರಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೊಡುವಂತ ಅವಶ್ಯಕತೆಯೂ ಇರೋದಿಲ್ಲ. ಸೊ ಅದರಿಂದ ನಾವು ತೆಂಗಿಗೆ ವರ್ಷಕ್ಕೆ ಎರಡು ಬಾರಿ ಅಷ್ಟರಲ್ಲಿ ಗೊಬ್ಬರಗಳನ್ನ ಬೆಳೆ ಪ್ರಾಕ್ಟೀಸ್ ಮಾಡಲೇಬೇಕು. ಮುಂಗಾನಲ್ಲಿ ಒಂದ್ಸಲ ಬಿತ್ತನೆ ಮಾಡಿ ಅದನ್ನ ಮುಂಗಾರು ಮುಗ್ದಂತ ಸಂದರ್ಭದಲ್ಲಿ ಅದನ್ನ ಅಲ್ಲೇ ಬಿಡು, ಅದನ್ನೇ ಕಟ್ ಮಾಡಿ ಅಥವಾ ಅದರ ಉಳುಮೆ ಮಾಡಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ. ನೆಕ್ಸ್ಟ್ ಹಿಂಗಾರು ಪ್ರಾರಂಭ ಆದಾಗ ಹಿಂಗ್ನಲ್ಲಿ ಮತ್ತೆ ಬಿತ್ತನೆ ಮಾಡುವಂಥದ್ದು. ಸೊ ಎರಡು ಎರಡು ಅಂದ್ರೆ ಆ ನಾಲ್ಕು ನಾಲ್ಕು ಎಂಟು ತಿಂಗಳು ಅಥವಾ ಮೂರು ಮೂರು ಆರು ತಿಂಗಳು ಇವೆರಡು ರೀತಿಯ ಗಿಡಗಳನ್ನ ನಾವು ನಮ್ಮ ಮಣ್ಣಿಗೆ ಸೇರಿಸೋದ್ರಿಂದ ಅದು ಆಟೋಮೆಟಿಕ್ ಆಗಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಮತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದ್ರ ಜೊತೆಗೆ ಮಣ್ಣಿನ ಲಕ್ಷಣಗಳು ಜಾಸ್ತಿ ಆಗ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಜೊತೆಗೆ ನಮ್ಮಲ್ಲಿ ಏನ್ ಮಾಡ್ತಾರೆ, ನಾವಲ್ಲಿ ಸಾಕಷ್ಟು ಜನ ರೈತರು ನೋಡ್ತೀವಿ, ನಮ್ಮ ತೋಟವನ್ನ ಸ್ವಚ್ಛವಾಗಿ ಇಡಬೇಕು ಅಂತ ಹೇಳಿ ವರ್ಷಕ್ಕೆ ಮೂರ್ ನಾಲ್ಕು ಸಲ ಉಳುಮೆ ಮಾಡಿಬಿಡೋದು ಅದನ್ನ, ಅಥವಾ ಐದಾರು ಸಲ ಉಳುಮೆ ಮಾಡೋದು. ವರ್ಷಕ್ಕೆ ತೆಂಗಿಗೆ ಎರಡರಿಂದ ಮೂರು ಬಾರಿ ಉಳುಮೆ ಮಾಡಿದ್ರೆ ಸಾಕು. ಹೆಚ್ಚಿಗೆ ನೀವು ಉಳುಮೆ ಮಾಡಿದಷ್ಟು ಏನಾಗ್ತದೆ, ಎಸ್ಪೆಷಲಿ ನಾವು ಹಿಂದೆ ನಮ್ಮ ನಾವು ಪೂರ್ವಜರಿದ್ದ ಕಾಲದ ಪೂರ್ವಜರು ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು, ಹಸುಗಳಿಂದ ಉಳುಮೆ ಮಾಡ್ತಾ ಇದ್ರು. ಅವಾಗ ಅದು ಮಣ್ಣಿಗೆ ಅಷ್ಟು ಡ್ಯಾಮೇಜ್ ಆಗ್ತಿರ್ಲಿಲ್ಲ, ಹಸುಗಳಿಂದ ಅಷ್ಟು ಮಣ್ಣಿಗೆ ಡ್ಯಾಮೇಜ್ ಆಗೋದಿಲ್ಲ ಅದು, ಅಥವಾ ಮರದ ಬೇರುಗಳಿಗೆ ಅಷ್ಟು ಡ್ಯಾಮೇಜ್ ಆಗ್ತಿರ್ಲಿಲ್ಲ. ಈಗ ಇರುವಂತದ್ದು ಟ್ರ್ಯಾಕ್ಟರ್ ಮಿನಿಮಮ್ ನಿಮ್ಗೆ ಹೆಂಗ್ ಹೋದ್ರು ಎರಡೂವರೆಯಿಂದ ಮೂರು ಟನ್ ತೂಕ ಇರ್ತದೆ ಟ್ರ್ಯಾಕ್ಟರ್. ಅದು ಮೂರು ಟನ್ ನಾಲ್ಕು ಚಕ್ರಗಳು ಹೋಗ್ತವೆ, ಹಿಂಗೆ ಚಕ್ರಗಳು ಹೋಗ್ತದೆ. ಮತ್ತೆ ಉಳುಮೆನ ಅದು ಮಾಡುವಂತದ್ದು ಮೂರರಿಂದ ನಾಲ್ಕು ಇಂಚು, ನೀವೇನೇ ನೋಡಿದ್ರು ನಾಲ್ಕರಿಂದ ಐದು ಇಂಚು ಒಳಗಡೆ ಹೋಗ್ತದೆ ಅಷ್ಟೇ, ಅದಕ್ಕಿಂತ ಹೋಗೋದಿಲ್ಲ ಅದು. ಸೊ ಚಕ್ರಗಳು ಹೋಗೋ ದಾರಿನಲ್ಲಿ ಎರಡು ಮೂರು ಟನ್ ಮಣ್ಣು ಬಿದ್ದಾಗ ಅಲ್ಲಿ ಎಷ್ಟು ಮಣ್ಣು ಒಳಗೆ ಅದು ಜಖಮ್ ಆಗ್ತದೆ ಅಂತ ಹೇಳಿದ್ರೆ ಅಷ್ಟು ಜಖಮ್ ಆಗ್ತದೆ ಅದು. ಮತ್ತೆ ಅಷ್ಟೇ ನಾವು ಮಣ್ಣನ್ನ ಲೂಸ್ ಮಾಡಕ್ ಆಗೋದಿಲ್ಲ. ಮತ್ತೆ ಟ್ರ್ಯಾಕ್ಟರ್ ನೀವು ಆ ಜಮೀನಲ್ಲಿ ನಾಲ್ಕೈದು ಸಲ ಐದಾರು ಸಲ ಉಳುಮೆ ಮಾಡಿಸಿದ್ರೆ ಮತ್ತೆ ಮರದ ಬುಡದಲ್ಲೇ ಉಳುಮೆ ಮಾಡಿಸಿದ್ರೆ ಖಂಡಿತವಾಗ್ಲೂ ಮರದ ಮಣ್ಣು ಜಖಮಾದಂಗಾಗ್ತದೆ, ಬೇರೆಗೆ ಡ್ಯಾಮೇಜ್ ಆಗ್ತದೆ. ಅದಕ್ಕೆ ನಾವು ಆದಷ್ಟು ಟ್ರ್ಯಾಕ್ಟರ್ ಉಳುಮೆ ಮಾಡೋದನ್ನ ಕಡಿಮೆ ಮಾಡಬೇಕಾಗ್ತದೆ. ಹಸುಗಳ ಉಳುಮೆ ಎಷ್ಟು ಚೆನ್ನಾಗ ಮಾಡಿ ಏನ್ ಸಮಸ್ಯೆ ಇಲ್ಲ, ಆದ್ರೆ ಟ್ರ್ಯಾಕ್ಟರ್ ಉಳುಮೆ ಮಾಡುವಂತವ್ರು ಬಹಳ ಜವಾಬ್ದಾರಿಯುತವಾಗಿ ನೋಡ್ಕೊಂಡು ಉಳುಮೆ ಮಾಡಬೇಕಾಗ್ತದೆ. ಅದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ಏನೇನು ಅನಾನುಕೂಲಗಳು ಅಂತ ಹೇಳ್ತಿದ್ರೆ, ಎರಡು ಸಲ ಓಕೆ ಮ್ಯಾಕ್ಸಿಮಮ್ ಉಳುಮೆ ಮಾಡಿದ್ರೆ ಒಳ್ಳೇದು, ಎರಡರಿಂದ ಮೂರು ಸಲ ಉಳುಮೆ ಮಾಡೋದು ಬಹಳ, ಮೂರು ಸಲ ಅಂದ್ರೆ ಬಹಳ ಜಾಸ್ತಿ ಆಯ್ತು ಅಂತೀನಿ ನಾನು. ಇನ್ ಕೆಲವರು ಐದರಿಂದ ಆರು ಸಲ ಉಳುಮೆ ಮಾಡ್ತಾರೆ. ಉಳುಮೆ ಮಾಡೋದ್ರಿಂದ ಬೇರುಗೆ ಡ್ಯಾಮೇಜ್ ಆಗೋದಿಲ್ಲದಲ್ಲೇ ನೀವು ಸುಮ್ಮನೆ ನೀವು ಜಾಸ್ತಿ ಖರ್ಚು ಮಾಡ್ದಂಗೆ, ಅದನ್ನ ಉಳುಮೆ ಮಾಡಿಸೋದಕ್ಕೆ ಡೀಸೆಲ್ ಖರ್ಚು, ಡ್ರೈವರ್ ಖರ್ಚು, ಟ್ರ್ಯಾಕ್ಟರ್ ಖರ್ಚು, ಎಲ್ಲ ಖರ್ಚುಗಳು ಜಾಸ್ತಿ ಅದರಲ್ಲಿ. ಸೊ ನಾವು ಮಣ್ಣು ಹಾಳಾಗೋ ಜೊತೆಗೆ ಮರಗಳನ್ನ ಹಾಳು ಮಾಡೋದ್ರ ಜೊತೆಗೆ ನಾವು ನಮ್ ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಮ್ಮ ತೆಂಗಿನ ತೋಟದಲ್ಲಿ ವರ್ಷಕ್ಕೆ ಎರಡು ಬೆಳೆ ಅಂತರ ಬೆಳೆಗಳನ್ನ, ಅದು ನೀವು ಅಂತರ ಬೆಳೆಗಳನ್ನ ವಾಣಿಜ್ಯ ಬೆಳೆಗಳನ್ನಾದ್ರೂ ಬೆಳಿಬಹುದು, ಅಥವಾ ವಾಣಿಜ್ಯ ಬೆಳೆ ಬೆಳೆಯೋದು ಬೇಡ ನಿಮ್ಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ಈ ರೀತಿಯ ಹಸಿರಲ್ಲೇ ಗೊಬ್ಬರವಾದ ಬೀಜಗಳನ್ನ ಗಿಡಗಳನ್ನ ಬೆಳೆದ್ರೆ ನಿಮ್ಗೆ ಅದು ಮಣ್ಣನ್ನು ಚೆನ್ನಾಗಾಗ್ತದೆ, ಉಳುಮೆನೂ ಕಡಿಮೆ ಆಗ್ತದೆ, ಮತ್ತೆ ಅದು ಗೊಬ್ಬರನ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ದಂಗೆ ಆಗ್ತದೆ. ಸೊ ಈ ಪದ್ಧತಿಗೆ ಮಾಡುವಂಥದ್ದು. ಮತ್ತೆ ರೋಗ ಕೀಟ ಬಂದಂತ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ನಮ್ಮಲ್ಲಿ ಕಾಂಡಸೂರ ರೋಗ ಜಾಸ್ತಿ ಇದೆ, ಅಥವಾ ನಮ್ದು ರೂಗೋಸ್ ಬಿಳಿ ನೊಣಗಳು ಜಾಸ್ತಿ ಇದೆ, ಆ ಸಂದರ್ಭದಲ್ಲಿ ಬೇಕಾದಂತ ಒಂದು ಎರಡು ಔಷಧಿಗಳು, ಒಂದು ಎಕ್ಸಕೋನೋಜಲ್, ಸುಮ್ಮನೆ ನಾವು ಹೇಗೋ ವೇಸ್ಟ್ ಮಾಡೋದ್ರ ಬದಲಿಗೆ ಎಕ್ಸಕೋನೋಜಲ್ ಔಷಧಿಯನ್ನ ಬೇರಿಗೆ ಕಟ್ಟೋದ್ರ ಮೂಲಕ ಅವಾಯ್ಡ್ ಮಾಡುವಂಥದ್ದು. ಮತ್ತೆ ಮೇಲೆ ನಮ್ದು ಈಗ ಟಾಟಾ ನಮ್ದು ಇದು ಬರ್ತದೆ, ಬೋರ್ಡೋ ಮಿಶ್ರಣ ಬರ್ತದೆ, ಬೋರ್ಡೋ ದ್ರಾವಣ, ಅದನ್ನ ಕಾಂಡಕ್ಕೆ ಸಾವಿರುವಂಥದ್ದು, ಇವೆಲ್ಲ ಸಾವಯವ ಔಷಧಿಗಳು. ಬೋರ್ಡೋ ದ್ರಾವಣ ಸಾವಯವ ಔಷಧಿ, ಎಕ್ಸಕೋನೋಜಲ್ ಕೆಮಿಕಲ್ಲು, ಬೋರ್ಡೋ ದ್ರಾವಣ ಸಾವಯವ ಔಷಧಿ. ಸೊ ಈ ರೀತಿಯ ಸುಣ್ಣ, ಮತ್ತೆ ಸುಣ್ಣವನ್ನು ಉಪಯೋಗ ಮಾಡುವಂಥದ್ದು, ಸುಣ್ಣ ಉಪಯೋಗ ಮಾಡಿ ಮಾಡುವಂಥದ್ದು, ಈ ರೀತಿಯಾಗಿ ಸಾವಯವ ಮತ್ತೆ ರಾಸಾಯನಿಕ ಎರಡನ್ನು ಮಿಶ್ರಣ ಮಾಡಿ ನಾವು ತೋಟ ನಾವು ಅಭಿವೃದ್ಧಿ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ತೋಟವನ್ನು ಫಲವತ್ತತೆಯಾಗಿ ಇಡೋದ್ರ ಜೊತೆಗೆ ನಮ್ಮ ಮಣ್ಣಿನ ಮೇಲೆ, ಜೊತೆಗೆ ನಮ್ಮ ಬೆಳೆಗಳ ಮೇಲೆ, ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರ್ಬೋದು, ಆ ಪರಿಣಾಮಗಳನ್ನ ನಾವು ಖಂಡಿತವಾಗಿಯೂ ಹತೋಟಿ ಮಾಡಬಹುದು. ಸೊ ಅದರಿಂದ ನಾನು ಹೇಳೋದೇನಂತ ಹೇಳಿದ್ರೆ, ನಮ್ಮ ತೋಟಗಾರಿಕಾ ಬೆಳೆಗಳೇನಿದೆ, ಅದು ತೆಂಗು, ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಮಾವು, ಸಪೋಟ, ಎಲ್ಲ ರೀತಿಯ ಹಣ್ಣಿನ ಬೆಳೆಗಳು, ಇವೆಲ್ಲ ಸಮಗ್ರ ಕೃಷಿ ಪದ್ಧತಿಗೆ, ಸಮಗ್ರ ತೋಟಗಾರಿಕಾ ಪದ್ಧತಿಗಳಿಗೆ ಬಹುಬೇಗ ಹೊಂದಿಕೆ ಆಗುವಂತ ಬೆಳೆಗಳು. ಸೊ ಅದರಿಂದ ನೀವು ಸುಲಭವಾಗಿ ಅವನ್ನ ನೀವು ಈ ಪದ್ಧತಿಯಲ್ಲಿ ನಿರ್ವಹಣೆ ಮಾಡಿ ಇಳುವರಿಯನ್ನು ಪಡೆಯಬಹುದು. ಅಂದ್ರೆ ರೈತರುಗಳು ದಯಮಾಡಿ ಅತಿ ಹೆಚ್ಚು ರಾಸಾಯನಿಕ ಪದ್ಧತಿಗಳ ಕಡೆ ಹೋಗದೆ ಅಥವಾ ರಾಸಾಯನಿಕ ವಸ್ತುಗಳನ್ನು ಉಪಯೋಗ ಮಾಡದೆ ಅದು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡಿ ಉಳಿದಂತೆ ನಮ್ಮ ತೋಟದಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನ ಮರುಬಳಕೆ ಮಾಡಿ ಅಥವಾ ನಾವೇ ಬೇರೆ ಬೇರೆ ಸಂಪನ್ಮೂಲಗಳನ್ನ ಅಂದರೆ ಸಸ್ಯ ನನಗಾಗಲೇ ಹೇಳ್ದಂಗೆ ಸಸ್ಯಜನ್ಯ ಮೂಲ ಅಥವಾ ಪ್ರಾಣಿಜನ್ಯ ಮೂಲದ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿ ನಾವು ನಮ್ಮ ತೋಟವನ್ನು ನಿರ್ವಹಣೆ ಮಾಡಿದರೆ ನಮಗೆ ಆದಾಯನೂ ಜಾಸ್ತಿ ಆಗ್ತದೆ, ನಮ್ಮ ಆಗುವಂಥ ಖರ್ಚು ಕಡಿಮೆ ಆಗ್ತದೆ, ಮತ್ತು ದುಷ್ಪರಿಣಾಮಗಳನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಕಡೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ, ಈ ತರ ಸಮಗ್ರ ಕೃಷಿಗಳ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ತಮ್ಮ ಇಲಾಖೆಯಿಂದ ಏನಾದರೂ ಉತ್ತೇಜನ ದೊರಕುತ್ತೆ? ಖಂಡಿತವಾಗಿಯೂ. ಈಗ ಉದಾಹರಣೆಗೆ ನಮ್ಮ ತೆಂಗಿನಲ್ಲಿ ತೆಂಗು ಬೆಳೆಗೆ ನಾವು ಡೆಮಾನ್ಸ್ಟ್ರೇಷನ್ ಅಂತ ಒಂದು ಪ್ರಾತ್ಯಕ್ಷಿಕದಿಂದ ಕೊಡ್ತೀವಿ. ಅದರಲ್ಲಿ ಏನ್ ಮಾಡ್ತೀವಿ ನಾವು, ಈ ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ ಬೇಗ. ನನ್ನ ಹೆಸರು ಸಾರನಾಥ್ ಅಂತ ಹೇಳಿ. ನಾವು ಒಂದು ಅರ್ಧ ಎಕರೆ ಜಾಗ ಇದೆ, ಅದರಲ್ಲಿ ತೆಂಗಿನ ಸಸಿಗಳನ್ನ ಯಾವ ರೀತಿ ಮತ್ತು ಮಧ್ಯದಲ್ಲಿ ಯಾವ ರೀತಿ ಯಾವ್ದಾದ್ರು ತರನಾಥ ತೆಂಗಿನ ಸಸಿ ಹೊಸದಾಗಿ ನೆಡ್ಬೇಕ ನೀವು? ಹೊಸದಾಗಿ ತೆಂಗಿನ ಸಸಿ ನೆಡ್ತೀರಾ? ಹೌದೌದು. ಈಗ ನೀವೇನ್ ಮಾಡಬೇಕು, ಹೊಸದಾಗಿ ನೆಡೋದಾದ್ರೆ ಒಂದು ತೆಂಗಿನ ಗಿಡದಿಂದ ಅಥವಾ ಒಂದೊಂದು ತೆಂಗಿನ ಸಸಿಯಿಂದ ಮತ್ತೊಂದು ತೆಂಗಿನ ಸಸಿಗೆ ಸುಮಾರು 26-28 ಅಡಿ ಅಂತರವನ್ನ ಕೊಟ್ಕೊಳ್ಬೇಕಾಗ್ತದೆ ನೀವು. ಸೊ ಈ ಅರ್ಧ ಎಕರೆ ಗಿಡ ನೀವು 20-25 ಗಿಡಗಳನ್ನ ನೆಡ್ಬೋದು ನೀವು, ಆಯ್ತಾ? ಈ ಗಿಡಗಳನ್ನ ನೆಟ್ಟು ನೀವು ಅದಕ್ಕೆ ಈಗ ನಾನು ಹೇಳಿದ ರೀತಿಯಲ್ಲಿ ನೀರನ್ನ ನಿರ್ವಹಣೆ ಮಾಡಿ ಅದರ ಮಧ್ಯದಲ್ಲಿ ನೀವು ಎಲ್ಲಾ ರೀತಿಯ ತರಕಾರಿ ಬೆಳೆಗಳನ್ನ ಬೆಳಿಬಹುದು. ತರಕಾರಿಗಳು ನೀವು ಏನೆಲ್ಲ ಬೆಳಿಲಿಕ್ಕೆ ನಿಮಗೆ ಗೊತ್ತಿದೆಯಲ್ಲ, ಎಲ್ಲಾ ರೀತಿಯ ತರಕಾರಿಗಳನ್ನ ಬೆಳಿಬಹುದು. ಈಗ ತೆಂಗಿನ ಮರ ದೊಡ್ಡದಾಗ ತನಕ ನೀವು ತರಕಾರಿ ಬೆಳೆಗಳನ್ನ ಬೆಳಿಬಹುದು. ಬೇರೆ ರೀತಿಯ ನಮ್ದು ಬೇರೆ ಈಗ ಬೇರೆ ಬೇರೆ ರೀತಿಯ ಹಣ್ಣುಗಳು ಬಂದಿದೆ. ಈಗ ನಿಮ್ದು ಬಟರ್ಫ್ರೂಟ್ ಬೆಳಿಬಹುದು ಅಥವಾ ಬೇರೆ ಬೇರೆ ರೀತಿಯ ಕೋಕೋ ಕೋಕೋ ಗಿಡಗಳನ್ನ ಬೆಳಿಬಹುದು. ಈ ರೀತಿಯ ಎಲ್ಲಾ ರೀತಿಯ ಅಂತರ ಬೆಳೆಗಳನ್ನ ಬೆಳಿಬಹುದು. ಎಲ್ಲಿ ನಿಮ್ ವಾತಾವರಣ ಯಾವ್ದು, ಯಾವೂರು? ಒಂದ್ ಕಲ್ತದ ಒಂದ್ ಈಗ ಹಾಸನದಲ್ಲಿ ತುಂಬಾ ಜನ ಬಟರ್ಫ್ರೂಟ್ ಬೆಳಿತಾರೆ ತಾರನಾಥ್. ಈಗ ತಾರನಾಥ್ ಈಗ ಆಲ್ರೆಡಿ ಬೆಣ್ಣೆ ಹಣ್ಣು ಅಂತ ನಾವೇನ್ ಕರಿತೀವಿ, ಈಗಾಗಲೇ ತುಂಬಾ ಜನ ಬೆಣ್ಣೆ ಹಣ್ಣನ್ನ ಬೆಳಿತಾ ಇದಾರೆ. ಇವತ್ತು ನಮ್ಮ ಅರಕಲಗೂಡು ಭಾಗದಲ್ಲಿ ಬೆಳಿತಾ ಇದ್ದಾರೆ, ಅರಸೀಕೆರೆ ಭಾಗದಲ್ಲಿ ಬೆಳಿತಾ ಇದ್ದಾರೆ, ಚಂದ್ರಪಟ್ಟಣ ಭಾಗದಲ್ಲಿ ಬೆಳಿತಾ ಇದ್ದಾರೆ. ನಮ್ಮ ಹಾಸನ ಖಂಡಿತವಾಗೂ ನೀವು ಬೆಣ್ಣೆ ಹಣ್ಣನ್ನ ಬೆಳಿಬಹುದು. ಸೊ ತೆಂಗಿನ ಜೊತೆಗೆ ಬೆಣ್ಣೆ ಹಣ್ಣನ್ನ ಬೆಳಿರಿ. ಆದ್ರೆ ನಾನು ಏನ್ ಹೇಳ್ತೀನಿ ನಿಮ್ಗೆ ಅಂತ ಹೇಳಿದ್ರೆ, ತೆಂಗು ಮತ್ತೆ ಬೆಣ್ಣೆ ಹಣ್ಣು ಎರಡು ಬಹುವಾರ್ಷಿಕ ಬೆಳೆಗಳು, ನಿಮ್ಗೆ ಆದಾಯ ಬರಲಿಕ್ಕೆ ಕನಿಷ್ಠ 3-4 ವರ್ಷ ಬೇಕಾಗ್ತದೆ. ಅದಕ್ಕೆ ನಾನು ಹೇಳೋದು, ಇವನ್ ಹಾಕಿದ ತಕ್ಷಣ ಸ್ವಲ್ಪ ಯಾವ್ದಾದ್ರು ಒಂದು ತರಕಾರಿ ಬೆಳೆನೋ ಅಥವಾ ಇನ್ನೊಂದು, ಈಗ ನಮ್ಮ ಹಾಸನ ಭಾಗದಲ್ಲಿ ಆದ್ರೆ ಆಲೂಗೆಡ್ಡೆನೆ ಬೆಳಿಬಹುದು ನೀವು ಸುಲಭವಾಗಿ. ಆ ವರ್ಷಕ್ಕೆ ಒಂದ್ ಬೆಳೆ ಎರಡು ಬೆಳೆ ಆಲೂಗೆಡ್ಡೆನೆ ಬೆಳಿರಿ. ಅಥವಾ ಅಂದ್ರೆ ತೆಂಗಿನ ಮರದಿಂದ ಅದಕ್ಕಿಂತ ಎತ್ತರ ಬೆಳೆನೆ ಬೆಳಿಬೇಡಿ ನೀವು, ಯಾಕಂದ್ರೆ ಅದು ತೆಂಗಿನ ಗಿಡ ಹಾನಿ ಮಾಡ್ತದೆ. ಈಗ ಜೋಳ ಬೆಳೆದ್ ಬಿಡ್ತಾರೆ ಕೆಲವರು ತೆಂಗಿನ ಗಿಡ ಹಾಕಿ, ಜೋಳ ಬೆಳೆದ ತಕ್ಷಣ 6-7 ತಿಂಗಳು ತೆಂಗಿನ ಆಯಾಸ್ ಕಡಿಮೆ ಆಗ್ತದೆ ಅದು, ಯಾಕಂದ್ರೆ ಜೋಳ ತೆಂಗಿನ ಗಿಡಗಿಂತ ಮೇಲೆ ಬೆಳೆದಾಗ ತೆಂಗಿನ ಗಿಡ ಅದು ಮೇಲೆ ಬೆಳಿಲಿಕ್ಕೆ ಆಗೋದಿಲ್ಲ ಅದು. ಹಾಗಾಗಿ ಸೊ ಆ ರೀತಿಯ ತೆಂಗಿನ ಗಿಡಗಳಿಗಿಂತ ಮೇಲೆ ಬೆಳೆಯುವಂತ ಬೆಳೆಗಳನ್ನ ಹೊರತುಪಡಿಸಿ ಎಲ್ಲಾ ಬೆಳೆಗಳನ್ನು ಬೆಳಿಬಹುದು. ಅದನ್ನ ನೀವು ಎಲ್ಲಾ ಬೆಳೆಗಳನ್ನ ಬೆಳಿರಿ, ಬೆಟರ್ ಫ್ರೂಟ್ ಬೆಳಿಬಹುದು ಅಂತ ನೀವು ಬೆಳಿಬಹುದು. ತರಕಾರಿ ಬೆಳೆಗಳು, ಬಟರ್ ಫ್ರೂಟ್ ಅವೆಲ್ಲ ಬೆಳಿಬಹುದು. ಅವಕ್ಕೆ ಅದು ಬಹುವಾರ್ಷಿಕ ಬೆಳೆಗಳು, ಆ ರೀತಿ ಬೆಳಿರಿ. ಧನ್ಯವಾದಗಳು ತರನಾಥ್ ಕರೆ ಮಾಡಿದ್ದಕ್ಕಾಗಿ. ಸರ್, ಇಲಾಖೆ ಕಾರ್ಯಕ್ರಮದ ಬಗ್ಗೆ ಒಂದೇ ಒಂದು. ಈಗ ನಾವು ಬೇರೆ ಬೇರೆ ಸಾವಯವ ಕೃಷಿಗೆ ಪದ್ಧತಿಗಳನ್ನ ನಾವು ಈಗಾಗಲೇ ಮಾಡೋದಕ್ಕೆ ಏನು ಸಾವಯವ ಕೃಷಿ ಪದ್ಧತಿಗಳನ್ನ ಖಂಡಿತವಾಗಿಯೂ ನಾವು ಅಳವಡಿಸಿಕೊಳ್ಳೋದಕ್ಕೆ ನಮ್ಮ ಬೇರೆ ಬೇರೆ ರೀತಿಯ ಬೇವಿನ ಎಣ್ಣೆ, ಬೇವಿನ ಹಿಂಡಿ ಅಥವಾ ಬೇರೆ ಬೇರೆ ರೀತಿಯ ಟ್ರೈಕೋಡರ್ಮ ಅಂದ್ರೆ ಬಯೋ ನಮ್ದು ಜೈವಿಕ ಗೊಬ್ಬರಗಳು, ಜೈವಿಕ ಔಷಧಿಗಳನ್ನ ನಾವು ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಉಪಯೋಗ ಮಾಡ್ಕೊಂಡ್ರೆ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಅದೇ ರೀತಿ ಸಾವಯವ ಗೊಬ್ಬರಗಳನ್ನ ಅವರು ಉಪಯೋಗ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಇಲಾಖೆಯನ್ನ ನೀವು ಸಂಪರ್ಕ ಮಾಡಿ ಯಾವುದೇ ಬೆಳೆನ ಬೆಳೆದಿಕ್ಕೆ ಯಾವುದೇ ಪದ್ಧತಿಯನ್ನು ಅನುಸರಿಸಿಕಿಂತ ಮೊದಲು ಇಲಾಖೆಯ ಸಂಪರ್ಕವನ್ನು ಮಾಹಿತಿ ಪಡ್ಕೊಂಡು ನೀವು ಬೆಳೆದ್ರೆ ಅನುಕೂಲ ಆಗ್ತದೆ. ಒಳ್ಳೇದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೆ